ಬೀಳಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಬೆಲೆ ಬದಲಿ ಯಾರಿಗೂ ಸೋತು ತಲೆಗಬಾರದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗು ತಲಿದುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಹಾಡ ನಿಲ್ಲದು, ಹಿರಿಯರೆ ಇರಲಿ ಹಿರಿಯರೆ ಬರಲಿ ಭೇದ ತೋರದು, ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರೆ ಇರಲಿ ಹಿರಿಯರೆ ಬರಲಿ ಭೇದ ತೋರದು. ಕಷ್ಟವೋ ಸುಖವೋ ಅಳುಕದೆಯಾಗಿ ತೂಗುತ್ತಿರುವುದು, ತೂಗುತ್ತಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋದರು. ಮೈಯನೆ ಹಿಂದಿ ನೊಂದರು ಕದ್ದು ಸಿಹಿಯ ಕೊಡುವುದು, ತೇಗುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು, ಮೈಯನ ಹಿಂದಿ ನೊಂದರು ಕದ್ದು ಸಿಹಿಯ ಕೊಡುವುದು, ತೇಗುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ತಾನೇ ಉಜಿದರು ದೀಪ ಮನೆಗೆ ಬೆಳಕ ತರುವುದು, ದೀಪ ಬೆಳಕ ತರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಗುಳಿ ಹೋದರು. ಆಡಿಸಿ ನೋಡು ಬೇಡಿಸಿ ನೋಡು ಉರುಳಿ ಹೋದರು, ಬೇರೆ ಬದಲಿ ಗಾದಿದು ಸೋತು ತಲೆಯಬಾರದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗು ಕಲಿದುವುದು. ಆಡಿಸಿ ನೋಡು ಬೇಡಿಸಿ ನೋಡು ಉರುಳಿ ಹೋದರು.